ಯೋಚನೆ ಮಾಡಿದರೆ ಮಾತು ಅನ್ನೋದು ಎಷ್ಟು ವಿಸ್ಮಯ ಆಗುವುದಿಲ್ಲ. ಪ್ರಪಂಚದಲ್ಲಿ 84 ಲಕ್ಷ ಪ್ರಾಣಿಗಳು ಇದೆ ಅಂತ ಯಾರು ಲೆಕ್ಕ ಮಾಡಿದ್ದಾರೆ? ಈಗ ನಾವು ಇದನ್ನು ಲೆಕ್ಕ ಮಾಡಿದ್ರೆ ಸುಳ್ಳು ದೃಢವಾಗಿಲ್ಲ ಅಂತ ಹೇಳ್ತಾರೆ. ಅದು 84 ಲಕ್ಷ ತರದ ಜೀವಗಳಿದ್ದಾರೆ ಅಂತ ಹೇಳ್ತಾರೆ. ಅದರಲ್ಲಿ ಮಾತಾಡುವುದು ಎಷ್ಟು ಪ್ರಾಣಿ? ಒಂದೇ ಶರೀರ ಇರುವುದರಿಂದ ಇಲ್ಲ, ಇಲ್ಲದ ದೇಹ ಇದೆ ಅಕ್ಷರಿದ್ದಾಗಿ ಎಲ್ಲವೂ ಇದ್ದಾರೆ, ಬಾಯಿ ಮಾತಾಡಿದ್ರೆ ಅವರು ಮುಗ್ಗದಾಗಿಬಿಟ್ಟಿದ್ದಾರೆ. ಸೂರ್ಯ ಶರೀರ ಇದೆ, ಶರೀರದಲ್ಲಿ ಬಾಯಿ ಇದೆ, ಸೂರ್ಯ ಶರೀರ ಇದೆ, ಶರೀರದಲ್ಲಿ ಬಾಯಿ ಇದೆ. ಅವರು ಆ ಬಾಯಿಯನ್ನು ಮಾತಾಡಬೇಕಾಗಿದ್ದರೆ ಇಂತಹ ವಿಷಯಗಳು ಇಂತಹ ಶಬ್ದವನ್ನು ಸಜೆಷನ್ ಬಳಸಬೇಕು, ಆ ಶಬ್ದ ಬಾಯಿ ಬರಬೇಕು. ಸೊ ಈ ಬಾಯಿ ಮಾತಾಡ ಬಾಯಿ ಇದೆ, ಬಾಯಿ ಮಾತಾಡಬೇಕಾದರೂ ಕೂಡ ಅದು ಮನಸ್ಸು ಮನಃ ಕಾಯ ಹಕ್ಕಿ ಸಂಪ್ರದಾಯ ರೀತಿ ಮಾಡುತ್ತಾ ಮನಸ್ಸು ಯೋಚನೆ ಮಾಡಿ ಏನು ಮಾತಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಆ ಯೋಚನೆಗಳನ್ನು ಮಾಡಿ ಯಾವ ಯಾವ ಶಬ್ದಗಳು ಆಯಾ ಶಬ್ದಗಳನ್ನು ಹೇಳಲಿಕ್ಕೆ ಪ್ರೇರಣೆ ಮಾಡಬೇಕು ಮನಸ್ಸು. ಆ ಶಬ್ದಗಳನ್ನು ಉಚ್ಚಾರ ಮಾಡಲಿಕ್ಕೆ ಬೇಕಾದಂತಹ ನಾದಕ್ಕೆ ಬೇಕಾದಂತಹ ಸ್ಪಂದನ ವೈಬ್ರೇಷನ್ ಒಳಗಿನಿಂದ ನಾದಿಂದ ಶುರುವಾಗಬೇಕು. ಆ ಬೇರೆ ಬೇರೆ ನಾವು ಗಾಳಿಯ ಸ್ಪಂದನದ ಪ್ರಶ್ನೆಯಿಂದ ಬೇರೆ ಬೇರೆ ಅಕ್ಷರಗಳು ಬರಬೇಕು, ಅದು ಭಾಷೆಯಾಗಿ ಹೊರಬರಬೇಕು. ಕೆಲ ಆಗುತ್ತೆ ಅಂದ್ರೆ ಒಂದು ಶಬ್ದ ಮತ್ತು ಮಾತಾಡುತ್ತೆ. ನಾವು ಮಾತಾಡಬೇಕಾಗಿದ್ದರೆ ಎಷ್ಟು ಪ್ರಾಶಸ್ತಾಗಿ ಹೋಗ್ತಾ ಇದೆ, ಅದರೊಳಗೆ ಎಷ್ಟು ಪ್ರೊಸೀಜರ್ ನಡೀತಾ ಇದೆ. ನಾವು ಒಂದು ವಾಕ್ಯವನ್ನು ಮಾತಾಡಬೇಕಾಗಿದ್ದರೆ ಏನನ್ನು ನಿಮ್ಮಲ್ಲಿ ಕಮ್ಯುನಿಕೇಟ್ ಮಾಡಬೇಕು ಅಂತ ಬಯಸಿದೆಯೋ ಅದಕ್ಕೆ ಬೇಕಾದ ವಾಕ್ಯವನ್ನು ಮಾತಾಡಬೇಕು. ಆ ವಾಕ್ಯಕ್ಕೆ ಬೇಕಾದ ಏನು ಮಾತಾಡಬೇಕು ಅನ್ನೋದನ್ನು ಮನಸ್ಸನ್ನು ಡಿಸೈಡ್ ಮಾಡಿ. ಎಷ್ಟು ಫಾಸ್ಟ್ ಆಗಿ ನಡೀತಿದೆ ಈ ಪ್ರೊಸೆಸ್ ಅನ್ನು ಮನಸ್ಸು ಅದನ್ನು ಡಿಸೈಡ್ ಮಾಡಿ ಅದನ್ನ ನಿಮಗೆ ಕಮ್ಯುನಿಕೇಟ್ ಮಾಡಬೇಕಾಗಿದೆ. ಯಾವ್ಯಾವ ಶಬ್ದಗಳನ್ನು ನಾನು ಉಚ್ಚರಿಸಬೇಕು ಅದನ್ನು ಮೆಸೇಜ್ ಮಾಡಿಕೊಂಡು ಅಲ್ಲಿಂದ ಬಾಡಿಯಲ್ಲಿ ಆ ಶಬ್ದಗಳ ಉಚ್ಚಾರಕ್ಕೆ ಬೇಕಾದಂತಹ ವೈಬ್ರೇಷನ್ ಸ್ಟಾರ್ಟ್ ಆಗಬೇಕು. ಅದು ಇಲ್ಲಿ ಒಂದೊಂದು ಅಕ್ಷರಕ್ಕೂ ಒಂದು ಪ್ಲೇಸ್ ಇದೆ, ಶಿಕ್ಷಾ ಶಾಸ್ತ್ರದ ಹಾಗೆ ಆಯಾ ಸ್ಥಾನಗಳಲ್ಲಿ ಆ ಪ್ರಸಿದ್ಧಿ ಆಯಾ ಅಕ್ಷರ ಬರಬಹುದು. ಅನಾಮತ್ತಾಗಿ ಹೇಳ್ತಾ ಇದ್ದೀವಿ ಓದ್ತೀವಿ, ಇದರ ಪ್ರತಿಕ್ರಿಯೆ ಇದು ಒಂದು ಅಕ್ಷರ ಉದ್ಯಾನಬೇಕಾದ್ರೆ ಹಿಂದೆ ಯೋಚಿಸುವಂತೆ ಪ್ರೊಸೆಸ್ ಹಿಡಿದ್ರೆ ಮಾಡಿದ್ರೆ ಅದೇ ಓದಿಗಿಂತ ಕಂಪ್ಲೀಟ್ ಕೆಲಸ ಮಾಡುತ್ತೆ. ಒಂದೊಂದು ಕಡೆ ಪರಿಸರ ಬೇರೆ ಬೇರೆ ಆಗುತ್ತೆ. ಆಹಾರ ಆಯವಾ ಮಾತನಾಡುವ ಬಾಯಿ ಆ ಬಾಯಿ ಕೊಡ್ತಾ ಇದೆ ಅಂತ ಇಲ್ಲಿ ಕೊಡ್ತಾ ಇದೆ, ನಾನು ಕೇಳಿಸಿಕೊಡ್ತಾ ಇದೆ. ಇದು ಸ್ಪಷ್ಟವಾಗಿ ಶಬ್ದ, ಶಬ್ದದ ಅರ್ಥ, ಆಮೇಲೆ ಅದನ್ನು ಕೇಳಿಸಿಕೊಳ್ತಕ್ಕಂತಹ ಕಿವಿ, ಆ ಕಿವಿಯ ದೇವತೆಯಾಗಿರ್ತಕ್ಕಂತಹ ಚಂದ್ರ. ಶ್ರವಣಾಯ ಶ್ರೋತ್ರ, ಕೇಳುವುದಕ್ಕೆ ಇನ್ಸ್ಟ್ರೂಮೆಂಟ್ ಕಿವಿ, ಕಿವಿಯ ಅಭಿಮಾನಿಯಾಗಿರ್ತಕ್ಕಂತಹ ಚಂದ್ರ. ಚಂದ್ರ ಮಾತ್ರ ಅಲ್ಲ, ಮಿತ್ರ, ಐದು ಮಂದಿಯು ಶ್ರೋತ್ರ ಆಗಿರುವಂತೆ ಇದ್ದೇ ಗೊತ್ತಿರುವ ಮಿತ್ರ, ಯಮ, ಸುಮ್ಮನೆ ಕುಬೇರ ಮತ್ತು ಚಂದ್ರ. ಐದು ಮಂದಿ ಶ್ರೋತ್ರ ಅಭಿಮಾನಿಗಳು ಕೂಡ ಶ್ರವಣಕ್ಕೆ, ಶ್ರವಣಾಯ ಕೇಳುವುದಕ್ಕೆ ಇನ್ಸ್ಟ್ರೂಮೆಂಟ್. ಆ ಅವರಿಂದ ಕೇಳಿಸಿಕೊಳ್ಳತಕ್ಕಂಥ ಜಡ ಇಂದ್ರಿಯವು ಕೇಳುವುದಕ್ಕೆ ಇನ್ಸ್ಟ್ರೂಮೆಂಟ್. ಇಂದ್ರಿಯಗಳ ಮೂಲಕ, ಈ ಇಂದ್ರಿಯಾಭಿಮಾನಿಗಳ ಮೂಲಕ ಕಿವಿಯಿಂದ ಕೇಳುವ ಕ್ರಿಯೆಯನ್ನು ಸ್ವತಂತ್ರವಾಗಿ ಮಾಡುವವನು ಸಹ ಆತ್ಮ. ಆ ಮೂಲಕ ಜೀವನಿಗೂ ಕೇಳುವ ಕ್ರಿಯೆಯನ್ನು ಒದಗಿಸುವಂತಹ ಕೇಳುವ ಶಬ್ದ ಅನ್ನುವಂತಹ ಅಧೀನ, ಕೇಳುವ ಕ್ರಿಯೆ ಅನ್ನುವಂತಹ ಅಧೀನ, ಕೇಳುವ ಇನ್ಸ್ಟ್ರೂಮೆಂಟ್ ಕಿಂಬುವಂತಹ ಅಧೀನ, ಅದರ ನಿಯಾಮಕ ದೇವತೆ ಆಗಿರ್ತಕ್ಕಂತಹ ಚಂದ್ರ, ಮಿತ್ರ, ಯಮವನ್ನು ಕುಬೇರಲು ಬರುವಂತಹ ಅಧೀನವು, ಈ ಎಲ್ಲವೂ ಯಾರ ಅಧೀನವೋ ಅವರು ಆತ್ಮ. ಶ್ರೋತಾ ಪುರುಷ, ಶ್ರಾವಣ ಪುರುಷ, ಶ್ರಾವಣ ಶ್ರವಣಕ್ಕೆ ಸಂಬಂಧಪಟ್ಟ ಪುರುಷ. ಪಂಚೇಂದ್ರಿಯಗಳು ಅಂತ ಯಾವುದು ಮೇಲೆ ಇರುವ ಐದೇಂದ್ರಿಯಗಳು, ಬಹಳ ಮುಖ್ಯವಾದ ಐದೇಂದ್ರಿಯಗಳನ್ನು ಯಾವಾಗಲೂ ಪ್ರಾಚೀನ ಕುಟುಂಬದಲ್ಲಿ ಐದೇಂದ್ರಿಯಗಳು ಪಂಚವಿಧ ಉಪಾಸನೆ ಎಲ್ಲವೂ ಪಂಚಪಂಚ ಐದೇಂದ್ರಿಯಗಳನ್ನು ಐದು ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯ ತೋರುವುದಲ್ಲ. ಅವರು ಕಣ್ಣು, ಮೂಗು, ಬಾಯಿ, ಕಿವಿ, ಮನಸ್ಸು ಇದೇ ಐದು. ಅಂದ್ರೆ ತಲೆಯಲ್ಲಿ ಇರತಕ್ಕಂತಹ ಐದು ಕಣ್ಣು ಜ್ಞಾನೇಂದ್ರಿಯ, ಮೂಗು ಆಮೇಲೆ ಕಿವಿ ಜ್ಞಾನೇಂದ್ರಿಯ, ಮೂರು ಜ್ಞಾನೇಂದ್ರಿಯ ಉಂಟು. ಅಲ್ಲಿ ಜ್ಞಾನೇಂದ್ರಿಯ ಅಲ್ಲ ಕರ್ಮೇಂದ್ರಿಯ ಅಂತ ಬಂದ್ರೆ ಇಲ್ಲಿ ಎರಡಿದೆ. ಒಂದು ಆಹಾರವನ್ನು ಸೇವನೆ ಮಾಡಿ ಮನಸ್ಸವನ್ನು ಸವಿಯುವಂತಹ, ಅದು ಯಾವ ರುಚಿಯನ್ನು ಕಲನ ಮಾಡತಕ್ಕಂತಹ ಜ್ಞಾನೇಂದ್ರಿಯ, ಅದು ಕೂಡ ಅದರಲ್ಲಿ ಎರಡು ಕಲಗಳು ಮುಗಿದ ಅದರಲ್ಲಿ ಮತ್ತು ಬಟ್ಟೆ ಭಾಗದಿಂದ ನಮಗೆ ಸಂಬಂಧಪಟ್ಟಂತೆ ವಿಧಾನದಲ್ಲಿ ಬೇಕಾಗುವುದು ಮಾತ್ರ. ಸೊ ಕರ್ಮೇಂದ್ರಿಯ ಬೇಗ ವಾಕ್ಯದಲ್ಲಿ ಕರ್ಮೇಂದ್ರಿಯ ಅದು ಕರ್ಮರಾಜ್ಗಳನ್ನು ಮಾತ್ರ ಅಂದ್ರೆ ವಾಕ್ಯದಲ್ಲಿ ಎರಡು ಒಂದು ಅದು ಬೇಕು. ಮಾತು ಮಾಡಿಕೊಂಡು ಕೊಡುವಂಥದ್ದು ಬಾಯಿಯ ಮೂಲಕ, ನಮ್ಮ ಹೊಟ್ಟೆಗೆ ತುಂಬಿಸುವಂತಹದ್ದು ಬಾಯಿಯ ಮೂಲಕ, ಅದು ಕರ್ಮೇಂದ್ರಿಯ. ಇದು ಜ್ಞಾನ ಒಂದು ಕರ್ಮೇಂದ್ರಿಯದಿಂದ ನಾವು ಇನ್ನೊಬ್ಬರಿಗೆ ಕೊಡ್ತೇವೆ ಮಾತನಾಡುವ ಕ್ರಿಯೆಯ ಮೂಲಕ. ಜ್ಞಾನೇಂದ್ರಿಯ ಏನು ಮಾಡುತ್ತೆ ಹೊಟ್ಟೆ ತುಂಬುತ್ತೆ, ಏನು ಯಾರಿಗೆ ಏನು ಅಂತ ಇಲ್ಲಿ ತಗೊಂಡದ್ದು ಕರ್ಮೇಂದ್ರಿಯ. ಜ್ಞಾನೇಂದ್ರಿಯ ಒಂದು ಕರ್ಮೇಂದ್ರಿಯ ತಗೊಂಡು ಆಮೇಲೆ ಎಲ್ಲ ಇಂದ್ರಿಯಗಳನ್ನು ಕಮ್ಯುನಿಕೇಟ್ ಮಾಡತಕ್ಕಂತಹ ಒಳಗಿನ ಮನಸ್ಸು ತಗೊಂಡು, ಇದು ಐದು ಇಂದ್ರಿಯಗಳು. ಇವು ಶೀರ್ಷಿಕೆ ಇಂದ್ರಗಳು, ಕುತ್ತಿಗೆಯ ಮೇಲೆ ಇರುವವುಗಳು. ಇವೆಲ್ಲ ಮತ್ತೆ ಇಂದ್ರಿಯಗಳ ಕೆಳಗು ಕುತ್ತಿಗೆಯ ಮೇಲೆ ಇದು ಮತ್ತು ಮನಸ್ಸು ಇದು. ಅದರ ವಸ್ತುತ ಯಾವುದು ಕುತ್ತಿಗೆಯ ಮೇಲೆ ಇಲ್ಲ, ಎಲ್ಲ ಇರುವುದು ಹೃದಯದಲ್ಲೇ, ಇಂದ್ರಿಯಗಳಿಂದ ಹೃದಯದಲ್ಲೇ. ಮನಸ್ಸು ಇರುವುದಿಲ್ಲ, ಕತ್ತೆ ಇರುವುದಿಲ್ಲಿ, ಕಿವಿ ಇರುವುದಿಲ್ಲಿ, ಶಿವೆಯಲ್ಲಿ ಧನಂದ ಇರುವುದು ಇಂದ್ರಿಯಗಳು. ಆದರೆ ಅದರ ಫಂಕ್ಷನಿಂಗ್ ಸೆಂಟರ್ಸ್ ಇದು. ಈ ಐದು ಕುತ್ತಿಗೆಯ ಮೇಲೆ ಶೀರ್ಷದಲ್ಲಿ, ಶೀರ್ಷಣ್ಯ ಅಂದ್ರೆ ಶಿಖರಪ್ರಾಯವಾದ ಇಂದ್ರಿಯಗಳು ಅಂತ. ಆದ್ದರಿಂದ ಇದಕ್ಕೆ ಶ್ರೀಗಳು ಅಂತ ಹೆಸರು. ಶ್ರೀಗಳು ಸ್ವಾಮಿಗಳು ಇಂದ್ರಿಯಗಳು ಶ್ರೀಗಳು. ಶ್ರೀ ಅಂದ್ರೆ ತಾಹ ಹಿತಾಹ ಶೀರ್ಷನ್ನು ಶ್ರೀಯಶ್ರಿತಾಹ. ಶ್ರೀ ಅಂದ್ರೆ ಶಿರಸ್ಸನ್ನು ಆಶ್ರಯಿಸಿಕೊಂಡಿರುವವರು, ಅಂದ್ರೆ ಶ್ರೀಗಳು. ಶ್ರೀಮಂತ ಅಂತಂದ್ರೆ ಇದು ಇರುವವರು, ಒಳ್ಳೆ ಕಣ್ಣು, ಒಳ್ಳೆ ಕಿವಿ, ಒಳ್ಳೆ ಮೂಗು, ಒಳ್ಳೆ ಬಾಯಿ, ಒಳ್ಳೆ ಮನಸ್ಸಿದ್ದ ಶ್ರೀಮಂತರು, ಇದೆಲ್ಲ ಕೆಟ್ಟವರಿದ್ರೆ ಅಲ್ಲ. ಶಾಸ್ತ್ರೀಯವಾದ ಶ್ರೀಮಂತಿಕೆ ಅಂದ್ರೆ ಇದು. ಅಂದ ಶ್ರೀಮಂತ ಅಂದ್ರೆ ಶಾಸ್ತ್ರದಲ್ಲಿ ಅರ್ಥ ಸಾಯಿ ಶ್ರೀ ಅಂತ. ಸದಾ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದಗಳೆಲ್ಲ ಬಂದವನು ಶ್ರೀಮಂತ. ಅದು ಶ್ರೀ ವೇದಗಳೇ ಶ್ರೀ. ಆ ವೇದಗಳನ್ನು ಕನೆಕ್ಟ್ ಮಾಡತಕ್ಕಂಥ ಇಂದ್ರಿಯಗಳು ಶ್ರೀ. ಜ್ಞಾನ ಸಾಧಕವಾದ ಇಂದ್ರಿಯಗಳನ್ನು ಇವರಿಗೆ ಶ್ರೀ ಅಂತ ಹೇಳಿದ್ರು. ಸಂಪರ್ಕ ಐದು ಕೊಪ್ಪಳಿಗೆಗಳು ಮತ್ತು ಇವೆಲ್ಲ ಜ್ಞಾನದಿಂದ ನಾವು ವಿಷಯವನ್ನ ನೋಡಿ ಗ್ರಹಣ ಮಾಡ್ತೇವೆ. ಕೊನೆಗೆ ಎಲ್ಲಿ ತನಕ ಅಂದರೆ ಭಗವಂತ ಅವ ಕಟ್ಟುವುದು ಕಟ್ಟಿಕೊಂಡು ತಿಳಿಯಬಹುದು. ಶಾಸ್ತ್ರದ ಮೂಲಕ ಭಗವಂತನನ್ನು ನಾವು ತುಂಬಿಕೊಂಡು ಅದಕ್ಕೆ ಡಿವೈನ್ ಸೈನ್ಸ್ ಅಧ್ಯಾತ್ಮ ವಿದ್ಯೆಯನ್ನು ಕೆಲವು ಕಣ್ಣು ಒಂದರಿದೆ. ಇದರ ಮೂಲಕ ಮೊದಲು ಕಣ್ಣಿನ ಕೊನೆಗೆ ಸಾಕ್ಷಾತ್ಕಾರ ಒಂದು ಕಿವಿಯಿಂದಲೇ ಅರಿವು ಬರುವುದು. ಯಾಕೆಂದ್ರೆ ಔಪನಿಷದ ಪುತ್ರ ಭಗವಂತನು ಕೇವಲ ಶಬ್ದ ಮಾತ್ರ ಗಮ್ಯ, ಪ್ರತ್ಯಕ್ಷ ಅನುಮಾನಗಳಿಂದ ಗಮ್ಯ ಅಲ್ಲ. ಅದರಿಂದ ಭಗವಂತನ ತಿಳಿಯಲಿಕ್ಕೆ ಇರುತ್ತದೆ ಏಕಮಾತ್ರ ಇಂದ್ರಿಯ ಕಿವಿ. ಕೊನೆಗ ಕಾಣುವ ಮತ್ತು ಕಣ್ಣು ಮತ್ತು ಕಿವಿ ಜ್ಞಾನಕ್ಕೆ ಬಹಳ ಮುಖ್ಯ. ನಮ್ಗೂ ಹಾಗೆ ಅಲ್ಲ, ಮೊದಲು ಯಾವುದಾದ್ರೂ ವಿಷಯವನ್ನು ಕೇಳಿ ತಿಳ್ಕೊಳ್ಳುವ ಮೊದಲು ಅದು ಹಾಗೆ ಇದೆ ಹಾಗೆ ಯಾರು ಹೋಗಿ ಬಂದವರನ್ನು ಬೇರೆ ಹಾಗೆ ಉಂಟುಮಾಡಿ ಅದಕ್ಕೆ ಉಪಯೋಗಿಸಿಕೊಂಡು ಅದನ್ನು ನಾವು ಹೋಗಬೇಕು ಕೇಳೋದು. ಆಮೇಲೆ ಮತ್ತೆ ಕೊಟ್ಟಿರ್ತಾರೆ ಉಸಿರು ಗಂಧ ಜ್ಞಾನ ಆದರೂ ಕೂಡ ಅಲ್ಲಿ ಮುಖ್ಯವಾಗಿ ಮುಗಬೇಕಾಗುವಂತ ವಿಜ್ಞಾನದ ಸಾಧನೆ ಇದೆ. ಯಾಕೆಂದ್ರೆ ಮುಗಬೇಕೇ ಬೇಕು, ಮುಗಬೇಕು ಅಂತ ಉಸಿರಾಡಿಸಿದೆ. ಬದುಕಿದ್ರೆ ತಾನೇ ಸಾಧನೆ, ಅದು ತಗೊಂಡು ಸಾಧನೆ ಮಾಡಬೇಕು. ಅದರಿಂದ ಮೂಗು ಅನ್ನೋದು ಒಳ್ಳೆಯ ರೀತಿಯಿಂದ ಬದುಕುವುದಕ್ಕೂ ಆಮೇಲೆ ಕೇಳಿದ್ದರೆ ಏನು ಮಾಡಬೇಕು ಸ್ವಾಧ್ಯಾಯ ಪ್ರವಚನೆ ದಿನ ಕೌಮಲ್ಯ ತಂದಿ ತಮ ಸ್ತಿ ತಮ ಇಲ್ಲಿ ಕೇಳಿದ್ದರೆ ಅದು ನಿಜವಾದಂತಹ ಕ್ರಿಯೆ. ಯಾರು ಇಲ್ಲಿ ಕೇಳಿದ್ದನ್ನು ಇಲ್ಲಿ ಹೊರ ಆಗಲಿಲ್ಲ ಅದು ಸಮಾಜಕ್ಕೆ ದ್ರೋಹ ಮಾಡ್ತಾರೆ. ಯಾಕೆಂದ್ರೆ ಇಲ್ಲ ಸಮಾಜ ಹೊರಗೊಳ್ಳೆ ಇಲ್ಲಿ ಕೇಳಿದ್ದನ್ನು ಇಲ್ಲಿ ಹೊರಗೆ ಆಗದೇ ಇದ್ರೆ ದುಡ್ಡು ಕಳಿಸಿದ್ದನ್ನ ಒಳಗೆ ಬೀಗ ಹಾಕಿ ಇಟ್ಟು ಗುರಿ ಮಾಡುವವರು ಹಾಕಿ ಅದನ್ನು ಸಮಾಜಕ್ಕೋಸ್ಕರ ವಿನಿಯೋಗ ಮಾಡದೆ ಇದ್ದರು. ಹೇಗೆ ದುಡ್ಡನ್ನು ಹೊರಗಿಟ್ಟು ಅದನ್ನು ಸಮಾಜಕ್ಕೋಸ್ಕರ ವಿನಿಯೋಗ ಮಾಡದೆ ಇದ್ದರೆ ಬೋರ್ಡ್ ಕಟ್ಟಬಹುದು, ಅವರು ಸಮಾಜ ಕಟ್ಟಕರು. ಹಾಗೆ ಕಿವಿಯನ್ನು ಒಳಗೆ ಹಾಕೊಂಡು ಅದನ್ನು ಬಾಯಿಂದ ಒಳಗೆ ಹಾಕದೇ ಇದ್ದರು ಸಮಾಜ ಕಟ್ಟಕರು. ಅವರು ಸಂಪತ್ತನ್ನು ತಾವೇ ತಾವು ಅನುಭವಿಸಿ ಇನ್ನೊಬ್ಬರಿಗೆ ಕೊಡದಂತ ರೋಗಿ. ಹಾಗಾಗಿ ಇಲ್ಲಿ ಒಳಗೋದ್ರೆ ಇಲ್ಲಿ ಹೊರಗೆ ಬರಬೇಕು. ಅದು ಕೆಲವು ಬಂದಿರಲ್ಲ ಏನು ಮಾಡ್ತಾರೆ ಒಳಗೆ ಹೋಗಿರೋದಿಲ್ಲ. ಸಮಸ್ಯೆ ಅಂದ್ರೆ ಇಲ್ಲಿ ಒಳಗೆ ಹೋಗಿ ಇಲ್ಲಿ ಹೊರಗೆ ಹೋಗಿರ್ತದೆ, ಒಳಗೆ ಹೋಗುವುದೇ ಇಲ್ಲ ಅಂತ ಹೊರಗೆ ಬರುತ್ತೆ, ಒಳಗೆ ಹೋಗಿ ಹೊರಗೆ ಬರುತ್ತೆ. ಅದನ್ನೇ ಸ್ವಾಧ್ಯಾಯ ಪ್ರವಚನೆ ಏವೇ ದಿನ ಕೌಮಲ್ಯ ಅಂತ ಶಾಸ್ತ್ರಕಾರರು ಸ್ವಾಧ್ಯಾಯ ಅಂತ ಪ್ರವಚನ ಅಂದ್ರೆ ಅದನ್ನು ಹೊರಗೆ ಕೊಡು. ನಾವು ಏನನ್ನ ಪಡೆದಿದ್ದೇವೆ ಅದನ್ನು ಸಮಾಜಕ್ಕೆ ಕೊಡಬೇಕು. ಅದು ದುಡ್ಡಾದ್ರೆ ದುಡ್ಡು, ಏನಾದ್ರೆ ಜ್ಞಾನ. ಅದನ್ನು ಕೊಡದೆ ನಾವೇ ಇಟ್ಟುಕೊಂಡ್ರೆ ಅದು ಸಮಾಜಕ್ಕೆ ಮಾಡುವಂತ ಅದು ಪಾಪ. ಅದರಿಂದ ಕೊಡುವಂತಹ ಕೆಲಸ ನಡೆಯಬೇಕು. ಏನಾಗುತ್ತೆ ಅಂದ್ರೆ ಅದನ್ನು ಸಮಸ್ಯೆ ಮಾಡ್ತಾರೆ, ಕೆಲವರಿಗೆ ಅಪಸಾರ ಮಾಡಿಕೊಂಡ್ಬಿಡ್ತಾರೆ. ಅದು ಒಳಗೆ ಹೋಗಿರೋದಿಲ್ಲ. ಹಾಗಾಗಿ ಅಬದ್ಧವಾದಂತಹ ಪ್ರವಚನ, ಅಬದ್ಧವಾದಂತಹ ಪುಸ್ತಕಗಳಿದ್ದರೆ, ಅಬದ್ಧವಾದ ವೇದಾಂತದ ಅನುವಾದಗಳು ಇದೇನು ಅಂದ್ರೆ ಒಳಗಿನಿಂದ ಅದು ಹೇಗೊಂದುಂಟ ಅಜೀರ್ಣ ಆದ ಹೊರಬರ್ತದೆ. ಅಜೀರ್ಣ ಆದ ತಕ್ಷಣ ತಿಂದದ್ದೆಲ್ಲ ಹೊರಗೆ ಬರ್ತದೆ. ಆದ್ರೆ ಅದು ಇನ್ನೊಬ್ಬರಿಗೆ ಬೀಳಿಲ್ಲ, ಅದನ್ನೂ ಬೀಳಿಲ್ಲ, ಸೋಮಾರ್ ತಗೊಂಡ್ಬರ್ತಾರೆ. ಹಾಗೆ ಅದು ಅಜೀರ್ಣ ಆದಂತಹ ಅಧ್ಯಯನ ಮಾಡಿದವರು ಅಜೀರ್ಣ ಆಗಿರುತ್ತೆ, ಉಜ್ಜೀರ್ಣ ಆಗಿರುತ್ತೆ. ಅವ್ರು ಕೊಟ್ಟುಬಿಡ್ತಾರೆ ಸಮಾಜಕ್ಕೆ. ಅದು ಉಪಹಾರ ಮಾಡಿದಂತಹ ಅಸತ್ಯವಾದ ವಸ್ತು ಅದು ಸಮಾಜಕ್ಕೆ ಸಿಕ್ಕಿಬಿಟ್ರೆ ಬಹಳ ಸದು. ಅದನ್ನು ಹತ್ರ ಹೋಗಿ ಕೇಳಿಕೊಂಡು ಹೋಗುವಂತಹ ಆಚಾರಿದ್ದಾರೆ, ಆಚಾರ ವೇದಾಂತ ಆಚಾರ ಪ್ರವಚನಗಳು ಬಂದ. ಹಾಗಾಗಿ ಒಂದನ್ನು ಸ್ವಾಧ್ಯಾಯ ಅಂತಂದ್ರೆ ಒಂದು ಕನ್ಫರ್ಮ್ ಆಗಿ ಜೀರ್ಣ ಆಗಿದೆ ಅನ್ನೋದನ್ನು ಕನ್ಫರ್ಮ್ ಆಗಿದೆ. ಜೀರ್ಣ ಆದ ಮೇಲೆ ಪೂರ್ತಿ ಜೀರ್ಣಿಸಿಕೊಂಡು ತಾನು ತನಗೆ ಹೇಳಬೇಕು. ಸ್ವಾಧ್ಯಾಯ ಪ್ರವಚನದಲ್ಲಿ ಎರಡಿದೆ, ಎರಡನೇ ಪ್ರವಚನ ಮಾಡುವಂತೆ ಸ್ವಪ್ರವಚನ ಮತ್ತು ಪರಪ್ರವಚನ. ಮೊದಲು ನಾನು ನನಗೆ ಹೇಳಬೇಕು, ಐ ಆಮ್ ಕನ್ವಿನ್ಸ್ಡ್ ಬೈ ಮೈ ಲೆಕ್ಚರ್ ಐ ಕ್ಯಾನ್ ಬಿ ನನಗೆ ನನ್ನ ಉಪನ್ಯಾಸ ಇಷ್ಟ ಆಗುವ ಏನ್ ಹೇಳಿದೆ ಅಂತ ನನಗೆ ಗೊತ್ತಾಗಿದೆ. ಇನ್ನೊಂದು ಸ್ವಪ್ರವಚನದಿಂದ ನಾನು ನನಗೆ ಕೊಟ್ಟಿಕೊಂಡ್ಬಿಟ್ಟು ನಾನು ಏನು ತಿಳ್ಕೊಂಡಿದ್ದೇನೆ ಅನ್ನೋದು ಮೊದಲು ನನಗೆ ಗೊತ್ತಾಗು, ನನಗೆ ನಾನೇ ಹೇಳಬೇಕು. ನನಗೆ ಒಂದು ಸಣ್ಣ ಮನವಲ್ಲಿ ಅದಾದ್ಮೇಲೆ ಇನ್ನೊಬ್ಬರಿಗೆ ಇದು ಇಷ್ಟೆಲ್ಲ ಆದರೂ ಕೂಡ ನನಗೆ ನಾನು ಹಿಡಿದುಕೊಂಡು ಗಟ್ಟಿ ಆದರೂ ಕೂಡ ನಾನು ಹಿಡಿದುಕೊಂಡು ಗಟ್ಟಿ ಆದರೂ ಸತ್ಯ ಅಂತ ತಿಳ್ಕೊಂಡು ಆ ಅಪಾಯ ಉಂಟು. ಸತ್ಯ ತಿಳಿಯೋದು ಮತ್ತೆ ಭಗವಂತನನ್ನು ಬರೆದಿದ್ದಾರೆ. ಇದರಿಂದ ನನಗೆ ಅಸತ್ಯವೇ ಸತ್ಯ ಆಗಿರುತ್ತೆ, ನಾನು ತಿಳ್ಕೊಂಡಂತೆ ಕರೆಕ್ಟ್ ಹೊರಗೆ ಕೂತ್ಕೊಡ್ತದೆ. ಇದೆಲ್ಲ ತುಂಬಾ ಗೊಂದಲಗಳು ಶಾಸ್ತ್ರದಲ್ಲಿ. ಅದಕ್ಕೆ ಒಂದೇ ಒಂದು ಪರಿಹಾರ ಅಂದ್ರೆ ಭಗವಂತನಿಗೆ ಶರಣ ಆಗುತ್ತೆ, ನನಗೆ ನಿಜವಾದ ಅರ್ಥವನ್ನು ಬಳಸು ಭಗವಂತ ಅಂತ ಹೇಳಿ ಭಗವಂತನಿಗೆ ಶರಣ ಆಗುವುದೊಂದೇ ವಿಧಾನವಂತರು. ನಮ್ಮ ಪಾಂಡಿತ್ಯದಿಂದ dietro al teatro delle Mannamucche. Scorta via un mantaglione di casa del teatro. Avere a perché tu non è che accanto a un chiede in denaro come se ne chiedano. Quindi allora se sono trovato a dire che non lo usiranno. Quindi allora non ci sono mai che fanno. Quindi che è detto ma la sei uomo. E ha detto vai e le manda a cercare ma non sai che c'è qua di mandare. Ma non so che la siamo chiedendo di mandare il gruppo. Ma adesso mi ha lasciato di mandare il gruppo. Chiede di tarta e regare con la sua ragazza. ಇಲ್ಲಿ ಇಲ್ಲಿ ಏನಾದ್ರು ಸಂಸ್ಕೃತ